ಉತ್ಸವ ಸಚಿವ ಬಿ ಶ್ರೀರಾಮಲು ಮತ್ತು ಅನಕ್ಷರಸ್ಥ ಕೈದಿಗಳಿಗೆ ಇಂದಿನಿಂದ ಸಾಕ್ಷರತಾ ಕಲಿಕಾ ಕಾರ್ಯಕ್ರಮ ಗೃಹ ಸಚಿವ ಆರಗ ಜ್ಞಾನೇಂದ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯುತ್ತಿರುವ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭದ ನೇರ ಪ್ರಸಾರ ಮುಂದುವರೆಯಲಿದೆ. ಕುಲ ವಿಜ್ಞಾನದಲ್ಲಿ ಎಷ್ಟು ಮುಂದುವರಿತದೋ, ಜ್ಞಾನದಲ್ಲಿ ಎಷ್ಟು ಮುಂದುವರಿತದೋ ಅಷ್ಟೇ ಮಾನವೀಯತೆಯಿಂದ ಮುಂದುವರೆದಾಗ ಮಾತ್ರ ಈ ಜಗತ್ತು ಮನುಷ್ಯರಿಗಾಗಿ ಬದುಕಿ ಬಾಳುವಂತ ಜಗತ್ತಾಗ್ತದೆ. ಈ ಜಗತ್ತಿನಲ್ಲಿ ಕನ್ನಡ ನಾಡು ಅತ್ಯಂತ ಶ್ರೇಷ್ಠವಾಗಿರುವಂತಹ ಒಂದು ಭಾಗ ಇಡೀ ಜಗತ್ತಿನಲ್ಲಿ. ಇಲ್ಲಿಯ ನಿಸರ್ಗ ದತ್ತವಾಗಿರುವಂತಹ ಮಣ್ಣು, ಗಾಳಿ, ನೀರು, ವರ್ಷಕ್ಕೆ 300 ದಿನ ಸೂರ್ಯನ ಬೆಳಕು, ಅರಣ್ಯ ಸಂಪತ್ತು, ಹಸಿರು ಸಂಪತ್ತು, ಅಗಾಧವಾಗಿರುವಂತಹ ಭೂಮಿಯ ಶಕ್ತಿ, ಉತ್ತಮವಾಗಿರುವಂತಹ ಹವಾಮಾನ, 10 ವಿವಿಧ ಕೃಷಿ ಹವಾಮಾನ ಋತುಗಳು, ಆಗ್ರೋ ಕ್ಲೈಮೆಟಿಕ್ ಜೋನ್ಸ್ ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ. ಪಶ್ಚಿಮ ಘಟ್ಟದಲ್ಲಿರುವಂತಹ ವೈವಿಧ್ಯತೆ ಮತ್ತೆ ಜೀವ ಸಂಕುಲನ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಜೀವ ಸಂಕುಲದಿಂದ ಒಂದು ದೊಡ್ಡ ಖನಿಜ ಎಲ್ಲೂ ಇಲ್ಲ. 330 ಹೆಚ್ಚು ಕರಾವಳಿ ಪ್ರದೇಶ, ವಿಶಾಲವಾದಂತಹ ಬಯಲು ಸೀಮೆ, ಕೃಷಿಯನ್ನ ಹಸನಗೊಳಿಸುವಂತಹ ಪಶ್ಚಿಮ ದಿಕ್ಕಿನಲ್ಲಿ ಹುಟ್ಟಿರುವಂತಹ ಎಲ್ಲ ಪಶ್ಚಿಮ ದಿಕ್ಕಿನಲ್ಲಿ ಹುಟ್ಟಿರುವಂತಹ ಎಲ್ಲ ನದಿಗಳು ಪೂರ್ವ ದಿಕ್ಕಿಗೆ ಹರಿಯುವಂತಹದ್ದು. ಇಡೀ ರಾಜ್ಯದ ಉದ್ದಗಲಕ್ಕೂ ನದಿಗಳು ಹರಿತಾ ಇದ್ದವು. ಕೃಷ್ಣೆಯಿಂದ ಕಾವೇರಿಯವರೆಗೂ ಹಲವಾರು ನದಿಗಳು ತುಂಬಿ ಬಂದರೆ ಎಲ್ಲವೂ ಸೇರಿ ನಮ್ಮನ್ನ ಸಾಕ್ತಾ ಇದ್ದಾವೆ, ಸಲುಹುತ್ತಾ ಇದ್ದಾವೆ, ಈ ನಾಡನ್ನ ಶ್ರೀಮಂತಗೊಳಿಸ್ತಾ ಇದ್ದಾವೆ. ಇವುಗಳನ್ನ ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕು. ಕನ್ನಡದ ಒಂದು ಅಂತರ್ಗತವಾದಂತಹ ಶಕ್ತಿ ಪ್ರೀತಿ ಮತ್ತು ವಿಶ್ವಾಸ. ಒಂದೊಂದು ಭಾಷಿಕರ ಒಂದೊಂದು ಗುಣಧರ್ಮ ಇರ್ತದೆ. ನಾನು ಬೇರೆ ಭಾಷೆಗಳ ಗುಣಧರ್ಮದ ಬಗ್ಗೆ ನಾನು ಚರ್ಚೆ ಮಾಡಿದ್ರೆ ಅದು ಸೂಕ್ತ ಅಲ್ಲ. ಒಬ್ಬ ಕನ್ನಡಿಗನಾಗಿ ಅದನ್ನು ಚರ್ಚೆ ಮಾಡಬಾರದು. ಆದರೆ ನಮ್ಮ ಕನ್ನಡದ ಭಾಷೆ ಬಗ್ಗೆ, ನಮ್ಮ ಕನ್ನಡಿಗರ ಗುಣಧರ್ಮ ಬಗ್ಗೆ ನಾವು ಖಂಡಿತವಾಗೂ ವಿಶ್ಲೇಷಣೆ ಮಾಡಬೇಕಾಗ್ತದೆ. ಹೃದಯ ವೈಶಾಲ್ಯತೆ ಇಡೀ ಜಗತ್ತಿನಲ್ಲಿ ಎಲ್ಲಿ ಹೋದರೂ ಕೂಡ ಕನ್ನಡಿಗರ ರೀತಿಯಲ್ಲಿ ಹೃದಯ ವೈಶಾಲ್ಯತೆ ಎಲ್ಲೂ ಸಿಗುವುದಿಲ್ಲ. ಇದು ಅನುಭವದ ಮಾತು. ಇತರರಿಗೆ ಮಿಡಿಯುವಂತಹ ಹೃದಯ, ತನಗೆಷ್ಟೇ ಕಷ್ಟ ಇದ್ದರೂ ಕೂಡ ಇನ್ನೊಬ್ಬರ ಹತ್ರ ಸ್ವಾಭಿಮಾನಕ್ಕೆ ತೋಡಿಕೊಳ್ಳದಿರುವಂತಹ ಸನ್ನಿವೇಶ, ಕಠಿಣ ಪರಿಶ್ರಮ, ಈ ಎಲ್ಲ ಗುಣಗಳನ್ನ ನಾವು ಗುರುತಿಸಿ ಬೆಳೆಸಿ ಅದನ್ನ ರಾಜ್ಯ ಕಟ್ಟಲು ನಾವು ಉಪಯೋಗವನ್ನು ಮಾಡಿಕೊಂಡಾಗ ಕರ್ನಾಟಕ ರಾಜ್ಯ ಸಮೃದ್ಧಿ ಪರವಾಗಿರುವಂತಹ ಶ್ರೀಮಂತ ರಾಜ್ಯ ಆಗ್ತದೆ. ನಾಡು ಶ್ರೀಮಂತ ಆಗಬೇಕು ಅಂದ್ರೆ ನಾಡು ಅಂದ್ರೆ ಜನ ಶ್ರೀಮಂತರಾಗಬೇಕು, ಸರ್ಕಾರ ಅಲ್ಲ. ನಾನು ಆಗ್ಲೇ ಭಾಷಣದಲ್ಲಿ ಹೇಳಿದ್ದೇನೆ, ನಮ್ಮ ಮುಂದಿರುವಂತಹ ಪ್ರಶ್ನೆ ಸರ್ಕಾರ ಶ್ರೀಮಂತ ಆಗಬೇಕು, ಜನ ಶ್ರೀಮಂತ ಆಗಬೇಕು. ಜನ ಶ್ರೀಮಂತರಾದರೆ ಸರ್ಕಾರ ತನ್ನಿಂದ ತಾನೇ ಶ್ರೀಮಂತ ಆಗ್ತದೆ.